अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। ಈಗ ಕೇಳಿ ರೈತರಿಗೆ ಸಲಹೆ. ಉದುರುವುದರಿಂದಲೇ ತೆಂಗಿನ ತೋಟದ ಪ್ರತಿಶತ 25% ಇಳುವರಿ ಕಡಿತವಾಗುತ್ತದೆ. ಇದರ ಜೊತೆಗೆ ಇನ್ನಿತರ ರೋಗಬಾಧೆ, ಪೋಷಕಾಂಶಗಳ ಕೊರತೆ ಮತ್ತು ನೀರಿನ ಒದಗಿಸುವಿಕೆ ಕೂಡ ಕಮ್ಮಿಯಾಗಿ ಬಿಟ್ಟರೆ ಅಲ್ಲಿಗೆ ನಿಮ್ಮ ತೆಂಗಿನ ತೋಟ ಸಂಪೂರ್ಣ ನಷ್ಟದಡೆಗೆ ಸಾಗಿದಂತೆಯೇ ಲೆಕ್ಕ. ಒಂದು ಗಿಡ ಒಂದು ವರ್ಷಕ್ಕೆ ಸರಾಸರಿ 250 ಕಾಯಿ ಬಿಡಬೇಕು. ಆದರೆ ನಮ್ಮೆಲ್ಲರ ಗಿಡಗಳು ಹೆಚ್ಚೆಂದರೆ ಒಂದು ವರ್ಷಕ್ಕೆ 100-150 ಕಾಯಿ ಬಿಡಬಹುದಷ್ಟೇ. ಆದ್ದರಿಂದ ಮೂಲದಿಂದಲೇ ತೆಂಗಿನ ತೋಟದ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತದೆ. ಇಷ್ಟಕ್ಕೂ ಚೆನ್ನಾಗಿಯೇ ಇರುವ ಗಿಡದಿಂದ ಹೀಗ್ಯಾಕೆ ಹರಳು ಉದುರುತ್ತದೆ ಎಂದರೆ ಅದಕ್ಕೆ ಹಲವಾರು ಕಾರಣಗಳಿವೆ. ಇದರಲ್ಲಿ ಪ್ರಮುಖ ಕಾರಣ ಪೋಷಕಾಂಶಗಳ ಕೊರತೆ. ಬಹುತೇಕ ರೈತರು ತಮ್ಮ ತೆಂಗಿನ ಗಿಡಗಳಿಗೆ ನಿಯಮಿತವಾಗಿ ಗೊಬ್ಬರ ಕೊಡಲ್ಲ, ಅಷ್ಟೇ ಯಾಕೆ ಅಗತ್ಯವಿದ್ದಷ್ಟು ನೀರು ಕೂಡ ಕೊಡಲ್ಲ. ನೀರು ಗೊಬ್ಬರ ಇವೆರಡರ ಕಾರಣದಿಂದಲೇ ವಾರ್ಷಿಕ ಎಷ್ಟು ತೆಂಗಿನಕಾಯಿ ಉತ್ಪಾದನೆಯಾಗಬೇಕಿತ್ತೋ ಅದರ ಅರ್ಧದಷ್ಟು ನಷ್ಟವಾಗುತ್ತಿದೆ. ಕರ್ನಾಟಕದಲ್ಲಿ ತುಮಕೂರು, ಹಾಸನ, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ತೆಂಗನ್ನು ಹೆಚ್ಚಾಗಿ ಬೆಳೆಸಲಾಗುತ್ತದೆ. ಆದರೆ ಎಲ್ಲ ಕಡೆಯೂ ಈ ಸಮಸ್ಯೆ ಇದ್ದಿದ್ದೆ. ಅಷ್ಟೇ ಏಕೆ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಒರಿಸ್ಸಾ, ಗೋವಾ ರಾಜ್ಯಗಳ ಕರಾವಳಿ ಪ್ರಾಂತ್ಯಗಳಲ್ಲೂ ಕೂಡ ಈ ಹರಳು ಉದುರುವ ಸಮಸ್ಯೆ ಮಾರಿಯಾಗಿ ಕಾಡುತ್ತದೆ. ಇಂತಹ ಸಮಸ್ಯೆಗಳಲ್ಲಿ ನಮ್ಮ ರೈತ ಬಾಂಧವರು ಪಾಲಿಸಬೇಕಾದದ್ದು ಏನೆಂದರೆ, ತೆಂಗಿನ ಗಿಡಗಳಿಗೆ ಯಾವುದಾದರೂ ರೋಗ ಬರಲಿ ಅಥವಾ ಬಾರದೇ ಇರಲಿ, ನೀವು ಮಾತ್ರ ತಪ್ಪದೇ ಪ್ರತಿ ವರ್ಷ ಒಂದು ಗಿಡಕ್ಕೆ 1/4 ಕ್ವಿಂಟಲ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು. ಈ ಗೊಬ್ಬರಕ್ಕೆ 10 ಕೆಜಿಯಷ್ಟು ಕಟ್ಟಿಗೆ ಬೂದಿ ಸೇರಿಸಬೇಕು. ಹೀಗೆ ಮಾಡಿದ 6 ತಿಂಗಳ ನಂತರ ಮತ್ತೊಮ್ಮೆ ಪಾತಿ ಮಾಡಿ ತೋಟದ ಬೇಲಿಯಲ್ಲಿ ಸಿಗುವ ಹಸಿರೆಲೆಗಳನ್ನೆಲ್ಲ ಹರಿದು ತಂದು ಆ ತಗ್ಗಿಗೆ ಹಾಕಿ ಮಣ್ಣೆಳೆಯಿರಿ. ಒಂದು ತೆಂಗಿನ ಮರಕ್ಕೆ ವಾರ್ಷಿಕ 80 ಕೆಜಿಯಷ್ಟು ಹಸಿರೆಲೆ ಗೊಬ್ಬರ ಬೇಕು. ಹೀಗಾಗಿ ತೋಟದ ಬೇಲಿಯಲ್ಲಿ ಗ್ಲಿರಿಸೀಡಿಯಾ ಸೇರಿದಂತೆ ಹಲವಾರು ಹಸಿರೆಲೆ ಗೊಬ್ಬರದ ಗಿಡಗಳನ್ನು ನಾಟಿ ಮಾಡಿಕೊಳ್ಳಿ. ನೀರಿನ ವಿಷಯದಲ್ಲೂ ನಮ್ಮ ರೈತರು ದೊಡ್ಡ ತಪ್ಪು ಮಾಡುತ್ತಾರೆ. ರೈತರು ಇಷ್ಟು ನೀರು ಕೊಡಲ್ಲ, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಸ್ವಲ್ಪ ನೀರು ಕೊಡುತ್ತಾರೆ. ಇಷ್ಟು 1,000 ಹೆಕ್ಟೇರ್ ತೆಂಗಿನ ತೋಟ ಇವೆ ಅಂತಾಗುತ್ತೆ. ಉತ್ಪಾದನೆ ಮಾತ್ರ ಅರ್ಧದಷ್ಟು ಇರಲ್ಲ. ಆದ್ದರಿಂದ ತೆಂಗಿನ ತೋಟಕ್ಕೆ ನೀರು ಒದಗಿಸುವುದು ಅತ್ಯಂತ ಮುಖ್ಯ. ಕಾಯಿ ಉದುರುವುದಕ್ಕೆ ಪೋಷಕಾಂಶ ಕೊರತೆಯ ಜೊತೆಗೆ ನೀರಿನ ಕೊರತೆಯೂ ಕಾರಣ. ತೆಂಗಿರುವಂತೆ ನೋಡಿಕೊಳ್ಳಿ. ತೆಂಗಿನ ಜೊತೆ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆ ಬೆಳೆಯಬೇಕು. ಅಂದರೆ ಸಾರಜನಕ ಭೂಮಿಯಲ್ಲಿ ಸೇರಿ ತೆಂಗಿಗೆ ಉಪಯುಕ್ತವಾಗುತ್ತದೆ. ಅಲ್ಲದೆ ತೋಟವೆಲ್ಲ ತಂಪಾಗಿರುವುದರಿಂದ ಎರೆಹುಳು ಕೃಷಿ ಪ್ರಾರಂಭವಾಗಿ ಮಳೆ ನೀರು ಸಂಪೂರ್ಣವಾಗಿ ತೋಟದಲ್ಲೇ ಇರುತ್ತದೆ. ಇನ್ನು ಉಪ ಬೆಳೆಗಳಿಗೆ ಕೊಡುವ ನೀರು ತೇವಾಂಶವನ್ನು ಕಾಪಾಡಿ ತೆಂಗಿಗೆ ಸಹಾಯವಾಗುತ್ತದೆ. ಪ್ರತಿ 20 ದಿನಕ್ಕೊಮ್ಮೆ ಜೀವಾಮೃತ ಕೊಡುತ್ತಾ ಮಲ್ಚಿಂಗ್ ಬಗ್ಗೆ ಹೆಚ್ಚು ನಿಗಾ ವಹಿಸಿದರೆ ತೆಂಗಿನ ತೋಟದ ಅರ್ಧಕ್ಕರ್ಧ ಕಾಯಿಲೆ ವಾಸಿಯಾದಂತೆಯೇ ಲೆಕ್ಕ. ತೆಂಗಿನ ಹರಳು ಉದುರಲು ಹಲವು ಕಾರಣಗಳು ಇವೆ. ಅವೆಂದರೆ ವಾತಾವರಣದ ಏರಿಳಿತ ಮತ್ತು ಅಸಮರ್ಪಕ ಪರಾಗಸ್ಪರ್ಶ ಕ್ರಿಯೆಯಿಂದ ಹರಳು ಉದುರುತ್ತವೆ. ಜನವರಿ, ಫೆಬ್ರವರಿ, ಜೂನ್, ಜುಲೈ ತಿಂಗಳುಗಳಲ್ಲಿ ಈ ಸಮಸ್ಯೆ ಹೆಚ್ಚು. ಸೂಕ್ತ ಪೋಷಕಾಂಶವಾದ ಬೋರೆಕ್ಸ್ ಅನ್ನು ಪ್ರತಿ ಗಿಡಕ್ಕೆ 100 ಗ್ರಾಂ ಕೊಟ್ಟರೆ ಹರಳು ಉದುರುವುದನ್ನು ಕಂಟ್ರೋಲ್ ಮಾಡಬಹುದು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎರಡು ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ.

ಪತಿತಂದ ಅಷ್ಟಲ ಮ್ಯಾಲ ಪತಿತಂದ ಪತಿತಂದ ಅಷ್ಟಲ ಮ್ಯಾಲ ತಂದ ಸೇರಿ ಆಸಿರುಟಗೊಂಡ ಹೋಗೋವ ಹೋಗೋವ ಆಸಿರುಟಗೊಂಡ ಹೋಗೋವ ಹೋಗೋವ ಆಸಿರುಟಗೊಂಡ ಹೋಗೋವ ಹೋಗೋವ ಆಸಿರುಟಗೊಂಡ ಬಂದ